ಮೊಟ್ಟ ಮೊದಲನೇದಾಗಿ ನಾನು ಬಾಳೆ ಬೆಳೆಯನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಬಿಟ್ಟು ಅದನ್ನ ಬೆಂಗಳೂರಿನ ಇಸ್ಕಾನ್ ಸಂಸ್ಥೆಗೆ ನಾನು ಸಪ್ಲೈ ಅನ್ನ ಕೊಡ್ತಾ ಇದ್ದೆ ಸುಮಾರು 95-98 ಸಾಲಿನ ಅವಧಿನಲ್ಲಿ. ಸೊ ಆ ನಂತರ ನಾನು ಅಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಸಾವಯವ ಪದ್ಧತಿಗೆ ಹೆಚ್ಚಿನ ಒಲವನ್ನು ಕೊಟ್ಟು ನಾನು ನನ್ನ ಕೃಷಿ ಬದುಕನ್ನ ಸಾವಯವ ಪದ್ಧತಿಯಲ್ಲೇನೆ ಹೆಚ್ಚಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ವೃತ್ತಿ ಇತ್ತು, ಯಾಕೆ ನಿಮ್ಗೆ ಆಸಕ್ತಿ ಬಂತು ಈ ಕೃಷಿ ಬಗ್ಗೆ? ನಮ್ದು ಮೊದಲಿಂದನೂ ಜಮೀನು ಇದ್ದ ಕಾರಣಕ್ಕೆ ಸಾವಯವ ಕೃಷಿಯಲ್ಲೇ ಮಾಡಬೇಕು. ಆಮೇಲೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ರಾಸಾಯನಿಕ ಮುಕ್ತವಾಗಿ ನಾವು ಬೆಳೆಯನ್ನ ಬೆಳಿಬೇಕು ಅಂತ ನನ್ಗೆ ಆಲೋಚನೆ ಬಂದು ಹೆಚ್ಚಾಗಿ ನನ್ನ ಸಾವಯವ ಬದುಕಿನ ಕಡೆಗೆ ನನ್ನ ಮಿಡಿತ ಹೆಚ್ಚಾಗಿತ್ತಿತ್ತು. ಸೊ ಆ ಕಾರಣಕ್ಕೆ ನಾನು ಇತ್ತೀಚೆಗೆ 2015 ಇಸ್ವಿಯಲ್ಲಿ ಸಾವಯವ ಕೃಷಿಕರ ಒಕ್ಕೂಟ ಅಂತ ಹೇಳಿ ಒಂದು ಪ್ರಾರಂಭ ಮಾಡಿದ್ವಿ ಸಂಸ್ಥೆಯನ್ನ. ಅದು ಸರ್ಕಾರದಿಂದ ಮಾನ್ಯತೆ ಪಡೆದಂತ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಸಾವಯವ ಒಕ್ಕೂಟಗಳನ್ನ ಸರ್ಕಾರವೇ ಅನುಮೋದಿತ ಇದನ್ನ ಪ್ರಾರಂಭ ಮಾಡಿದೆವು. ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಶಿವಮೊಗ್ಗ ಜಿಲ್ಲಾ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಒಕ್ಕೂಟ ಅಂತ ಹೇಳಿ. ಸೊ ಇದರ ಅಡಿಯಲ್ಲಿ 45 ಸಂಘಗಳು ಪ್ರಾರಂಭ ಆಯ್ತು. ಆ 45 ಸಂಘಗಳು ಪ್ರಾರಂಭ ಆದಾಗ ಅಲ್ಲಿ ರೈತರಿಗೆ ತರಬೇತಿ ಕರ್ನಾಟಕ ಸ್ಟೇಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಅವರಿಗೆ ದೃಢೀಕರಣ ಕೊಡಿಸೋದಾಗ್ಲಿ, ತರಬೇತಿ ಕೊಡಿಸೋದಾಗ್ಲಿ, ಆಮೇಲೆ ಅವ್ರು ಬೆಳೆದಂತ ಬೆಳೆಯನ್ನ ನಾವು ಪರ್ಚೇಸ್ ಮಾಡೋದಾಗ್ಲಿ, ಪರ್ಚೇಸ್ ಮಾಡಿದ್ದನ್ನ ಮತ್ತೆ ಗ್ರಾಹಕರಿಗೆ ವಿತರಣೆ ಮಾಡಬೇಕು, ವಿತರಣೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಔಟ್ಲೆಟ್ ಎಲ್ಲ ಓಪನ್ ಮಾಡಿಬಿಟ್ಟು ನಾವು ಅದನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದಂತದನ್ನ ಗ್ರಾಹಕರಿಗೆ ತಲುಪಿಸುವಂತ ಒಂದು ಕಾರ್ಯವನ್ನು ನಾವು ಮಾಡಿದ್ವಿ. ಆಮೇಲೆ ಬಯೋಡೈಜೆಸ್ಟರ್ ಅಂತ ಹೇಳಿ ನಾವು ಆಯ್ದ ರೈತರಿಗೆ ಸುಮಾರು 8-10 ಬಯೋಡೈಜೆಸ್ಟರ್ ಅನ್ನ ಕಟ್ಟಿಸಿ ಕೊಟ್ಟೆವು. ಸೊ ಅದು ಹಸುವಿನ ಗಂಜಲ ಸಗಣಿ ಪ್ರತಿಯೊಂದು ಆ ಕೊಟ್ಟಿಗೆ ಮನೆಯಿಂದ ಬಂದಂತ ತ್ಯಾಜ್ಯ ಸಂಪೂರ್ಣ ಒಂದು ದೊಡ್ಡ ತೊಟ್ಟಿಗೆ ಹೋಗಿ ಸ್ಟೋರ್ ಆಗ್ಬೇಕು. 15-20 ದಿವಸ ಸ್ಟೋರ್ ಆದ ನಂತರ ಅದು ಮೆಲ್ಲಗೆ ಕಳಿತದೆ. ಆ ಕಳೆದಂತದ್ದನ್ನ ಮತ್ತೆ ರೀಫಿಲ್ಟರ್ ಮಾಡಿ ನಾವು ಕೊಟ್ಟಾಗ 100% ಪಕ್ಕವಾದಂತ ನಮಗೆ ಜೈವಿಕ ಗೊಬ್ಬರ ಬರುತ್ತದೆ. ಅದು ಬೆಳೆಗಳಿಗೆ ಅತ್ಯಂತ ಸುರಕ್ಷಿತವಾದ ಸಾವಯವ ಪದ್ಧತಿಯಿಂದ ಬಂದಂತ ಜೈವಿಕ ಗೊಬ್ಬರವಾಗಿ ಆಗ್ತದೆ. ಅದು ಬೆಳೆಗಳಿಗೆ ತುಂಬಾ ಅನುಕೂಲ ಆಗ್ತದೆ. ಸೊ ಆ ಕಾರಣಕ್ಕೋಸ್ಕರ ನಾವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮೇಳ ನಡೀತದೆ. ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ದೇಶದವರು ಅಲ್ಲೆಲ್ಲ ಬಂದ್ಬಿಟ್ಟು ಸಾವಯವ ಬೆಳೆಯಲ್ಲಿ ಬೆಳೆದಂತ ಪದಾರ್ಥಗಳನ್ನು ಮಾರಾಟ ಮತ್ತು ವಿತರಣೆ ಮಾಡಿ ಅದನ್ನ ನಾವು ಭಾಗವಹಿಸಿದ್ದು ನಮಗೆ ಸಂತೋಷ. ಈಗ ನಿಮಗೆ 1 ಎಕರೆ ಕೃಷಿ ಭೂಮಿ ಇದೆ, ಅದರಲ್ಲಿ 1 ಎಕರೆ ನೀವು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿದ್ರ? ನನಗೆ ಟೋಟಲ್ ಆಗಿ 8 ಎಕರೆ ಕೃಷಿ ಭೂಮಿ ಇದೆ, ಸಂಪೂರ್ಣ ಅಡಿಕೆ ತೋಟವೇ ಇದೆ. ಅದರಲ್ಲಿ ಇಂಟರ್ ಕ್ರಾಪ್ ಆಗಿ ಬಾಳೆ ಬೆಳೆದೆವು, ಮೆಣಸು ಬೆಳೆದೆವು. ಈಗ ಸದ್ಯಕ್ಕೆ ಏನೂ ಇಲ್ಲ ಅಡಿಕೆ ಬೆಳೆ, ಆದರೂ ಕೂಡ ರಾಸಾಯನಿಕ ಮುಕ್ತವಾಗಿ ನಮ್ಮ ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಆಮೇಲೆ ಗಂಜಲವನ್ನೇ ಉಪಯೋಗಿಸಿ ನಾವು ಉತ್ಕೃಷ್ಟ ಬೆಳೆಯನ್ನ ತೆಗಿತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಂಗೆ ಹೆಮ್ಮೆ ಅನಿಸ್ತಾ ಇದೆ. ಈಗ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಸಾಕಷ್ಟು ಬೆಳೆದಿವಿ ಅಂತ ಹೇಳಿದ್ರ, ಅವೆಲ್ಲ ನಿಮಗೆ ಲಾಭದಾಯಕ ಬೆಳೆ ಆದ್ವಾ ಸಾವಯವ ಕೃಷಿಯಲ್ಲಿ ಬೆಳೆದ್ರದ್ರಿಂದ? 100% ಅಂತರ ಬೆಳೆಯಾಗಿ ಯಾವುದೇ ಬೆಳೆಯನ್ನು ಬೆಳೆದ್ರು ಅದು ರೈತನಿಗೆ ಡಬಲ್ ಬೆನಿಫಿಟ್ ಅಂತ ಹೇಳ್ಬಹುದು. ಕಾರಣ ಏನು ಅಂದ್ರೆ ಒಂದೇ ಭೂಮಿ, ಒಂದೇ ನೀರು, ಒಂದೇ ಕೆಲಸ, ಅದ್ರ ಜೊತೆಗೆ ಇನ್ನೊಂದು ಕ್ರಾಪ್ ನಮಗೆ ಬಂತು ಅಂದ್ರೆ ಅದು ಡಬಲ್ ಬೆನಿಫಿಟ್ ಆಗೋದ್ರಲ್ಲಿ ಯಾವುದೇ ತರದ ಸಂಶಯ ಇಲ್ವಲ್ಲ, ಅಂದ್ರೆ ಲಾಭದಾಯಕ ಆಯ್ತು, ಲಾಭದಾಯಕ ಆಗುತ್ತೆ ಆಗುತ್ತೆ. ಈಗ ಯಾಕೆ ನಿಮ್ಗೆ ಅನಿಸ್ತು ಎಲ್ಲ ಸಾವಯವದಲ್ಲೇ ನಾವು ಕೃಷಿಯನ್ನ ಅಳವಡಿಸಿಕೊಳ್ಬೇಕು ಅಂತ? ಈಗ ಏನೇ ತಗೊಂಡ್ರು ರಾಸಾಯನಿಕ ಅಂತ ಹೋದಾಗ ಆರೋಗ್ಯದ ಮೇಲೆ ತುಂಬಾ ಎಫೆಕ್ಟ್ ಆಗ್ತದೆ, ಅದನ್ನ ಬಿಡಬೇಕು, ನಮ್ಮ ಹಳೆ ಪದ್ಧತಿಗೆ ಹೋಗ್ಬೇಕು, ಈ ನಾಡಿನ ಜನರ ಜೀವನ ರಾಸಾಯನಿಕ ಮುಕ್ತವಾಗಿರ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ನಾನು ಒಬ್ಬ ಸ್ಟಾರ್ಟ್ ಮಾಡಿದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಹಿಂದಿ ಬರೋರು ಎಲ್ಲರೂ ಕೂಡ ಅದನ್ನ ಅಳವಡಿಸಿಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಸಾವಯವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಈಗ ಸಾವಯವ ಕೃಷಿಯಲ್ಲಿ ಪ್ರಾರಂಭದಲ್ಲಿ ಸಾಕಷ್ಟು ನಾವು ಆದಾಯ ಕಾಣಕ್ಕಾಗಲ್ಲ, ಯಶಸ್ಸು ಕಾಣಕ್ಕಾಗಲ್ಲ ಅಂತಾರೆ, ಅಂದ್ರೆ ನಿಮ್ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಅದು ಸಾವಯವ ಕೃಷಿ ನಾವು ಮಾಡ್ಬೇಕು ಅಂದ್ರೆ ಒಂದೇ ಸಾರಿಗೆ ನಾನು ಇವತ್ತು ಅಪ್ಲೈ ಮಾಡ್ತಿದ್ದಕ್ಕಂತ ರಾಸಾಯನಿಕ ಗೊಬ್ಬರಗಳಾಗ್ಲಿ ರಾಸಾಯನಿಕ ಏನೇ ಆಗ್ಲಿ ಅಟ್ಟೆ ಟೈಮ್ ಒಂದೇ ಸಾರಿ ನಿಲ್ಲಿಸ್ತಿಲ್ಲ ನಾನು, ಕ್ರಮೇಣ ಕ್ರಮೇಣ. ಈಗ 1/2 ಕೆಜಿ ಆಗ್ತಿದ್ದೆ ನಾ 300 ಗ್ರಾಮು, 300 ಗ್ರಾಮ್ ಆಗ್ತಿದ್ದ 100 ಗ್ರಾಮು, 100 ಗ್ರಾಮ್ ಆಗ್ತಿದ್ದಂತ ಕ್ರಾಪಿಗೆ 50 ಗ್ರಾಮಿ ತಂದು ಗಂಜಲ ಸಗಣಿ ಎರೆಹುಳು ಗೊಬ್ಬರ ಇದನ್ನ ಜಾಸ್ತಿ ಮಾಡ್ತಾ ಮಾಡ್ತಾ 100% ಇವಾಗ ನಮ್ಮ ತೋಟ ರಾಸಾಯನಿಕ ಮುಕ್ತವಾಗಿದೆ. ಸಾವಯವ ಗೊಬ್ಬರಗಳು, ಎರೆಹುಳು ಗೊಬ್ಬರ ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಮಾಡ್ತಾ ಈಗ 100% ಪರಿಪಕ್ವವಾದಂತ ರಾಸಾಯನಿಕ ಮುಕ್ತವಾದಂತ ಸಾವಯವ ಗೊಬ್ಬರಗಳನ್ನು ಬಳಸಿಕೊಂಡು ತೆಗೆಯತಕ್ಕಂತ ಬೆಳೆ ಸಂಪೂರ್ಣ ನಮ್ಮದಾಗಿರುತ್ತೆ. ಈಗ ಮೊದಲ ನೀವು ರಾಸಾಯನಿಕ ಗೊಬ್ಬರ ಅಥವಾ ಔಷಧಿಗಳನ್ನೆಲ್ಲ ಬಳಸಿಕೊಂಡು ನೀವು ಕೃಷಿ ಮಾಡಿದಂತವ್ರು ಪ್ರಾರಂಭದಲ್ಲಿ. ಎಸ್, ಈಗ ನಿಮ್ಮ ಒಂದು ರಾಸಾಯನಿಕ ಕೃಷಿ ಇದ್ದಾಗ ಭೂಮಿ ಯಾವ ರೀತಿ ಇತ್ತು, ಈಗ ಸಾವಯವಕ್ಕೆ ಬಂದ ಮೇಲೆ ಭೂಮಿಯಲ್ಲಿ ಏನು ಬದಲಾವಣೆ ಕಂಡಿರಾ, ಇದ್ರ ಬಗ್ಗೆ ಹೇಳಿ. ಮೊದಲು ನಮಗೆ ಗೊತ್ತಿದ್ದಂಗೆ ಸುಮಾರಿಗೆ ಒಂದು 7-8 ವರ್ಷಗಳ ಹಿಂದೆ ನಮ್ಮ ಭೂಮಿ ತುಂಬಾ ಹಾರ್ಡ್ ಇತ್ತು, ಎರೆಹುಳುಗಳು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಸೊ ಈಗ ಇದನ್ನೆಲ್ಲ ನಾವು ಬಳಸೋದ್ರಿಂದ ಭೂಮಿ ಹಗುರವಾಗಿದೆ, ಜಮೀನಲ್ಲಿ ಎಲ್ಲೇ ನೋಡಿದ್ರು ಎರೆಹುಳು ತುಂಬಾ ಚೆನ್ನಾಗಿ ಯಥೇಚ್ಛವಾಗಿ ಸಿಗ್ತದೆ. ಭೂಮಿ ಹಗುರಾಗಿರೋದ್ರಿಂದ ಯಾವುದೇ ಪೈರಿನ ಬೇರುಗಳು ಸಲೀಸಾಗಿ ಭೂಮಿಯಲ್ಲಿ ಹರಡಿಕೊಂಡು ಭೂಮಿಯಲ್ಲಿರೋ ಎಲ್ಲಾ ಪೋಷಕಾಂಶಗಳನ್ನು ಹೀರಿಕೊಂಡು ಆ ಗಿಡ ಆಗ್ಲಿ, ಬಳ್ಳಿ ಆಗ್ಲಿ, ಅಡಿಕೆ ಮರ ಆಗ್ಲಿ, ತೆಂಗಿನ ಮರ ಆಗ್ಲಿ, ಯಥೇಚ್ಛವಾದಂತ ಒಂದು ಅದಕ್ಕೆ ಸಮೃದ್ಧಿಯಾದ ಆಹಾರ ಸಿಗ್ತಾ ಇರೋದ್ರಿಂದ ಯಥೇಚ್ಛವಾಗಿ ಬೆಳೆ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಯಾವುದೇ ನೀವು ರಾಸಾಯನಿಕ ಬಳಸಲ್ಲ ಅಂತ ಹೇಳಿದ್ರಾ ನಿಮ್ಮ ಒಂದು ಅಡಿಕೆ ಕೃಷಿಯಲ್ಲಿ, ಈಗ ಕಳೆಗಳ ಒಂದು ನಿರ್ಮೂಲನೆ ಯಾವ ರೀತಿ ಮಾಡ್ತೀರಾ, ಇದ್ರ ಬಗ್ಗೆ ಹೇಳಿ. ಕಳೆಗಳ ನಿರ್ವಹಣೆ ಹೇಗೆ ಮಾಡ್ತೀವಿ ಅಂದ್ರೆ, ನಾವು ಪದೇ ಟ್ರಾಕ್ಟರ್ ಓಡಿಸೋದಾಗ್ಲಿ ಮಾಡುವುದಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಈ ಕಳೆ ನಾಶಕವನ್ನು ನಾವೇನು ಸಿಂಪರಣೆ ಮಾಡೋದಿಲ್ಲ. ಅಡಿಕೆ ಕೊಯ್ಲು ಮಾಡುವಂತ ಸಂದರ್ಭದಲ್ಲಿ, 2nd-3rd ಕೊಯ್ಲು ಮಾಡುವಂತ ಸಂದರ್ಭದಲ್ಲಿ ಕಳೆ ಯಥೇಚ್ಛವಾಗಿರುತ್ತಲ್ಲ, ಅವಾಗ ಟ್ರಾಕ್ಟರ್ನ ಒಂದ್ಸರಿ ಅದನ್ನ ಮಲ್ಚ್ ಮಾಡ್ತೀವಿ, ರೋಟೋವೇಟರ್ ಹೊಡೆದಾಗ ಚೆನ್ನಾಗಿರುತ್ತೆ. ಅದು 1-2 ತಿಂಗಳು ನಾವು ಅಡಿಕೆ ತೆಗೆಯೋ ತನಕ ಏನು ಸಮಸ್ಯೆ ಆಗಲ್ಲ. ಆಮೇಲೆ ಇನ್ನೊಂದೇನು, ನನ್ನ ಅನುಭವದ ಪ್ರಕಾರಕ್ಕೆ ತೋಟ ಯಾವತ್ತು ಕ್ಲೀನ್ ಆಗಿರಬಾರ್ದು, ಅದರಲ್ಲಿ ಹಸಿರು ಬೆಳೆದಿರಬೇಕು, ಭೂಮಿಗೆ ನೆರಳು ಸಿಗಂಗಿರಬೇಕು. ಹಸಿರು ಬೆಳೆದದ್ದನ್ನ ನಾವು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ಟ್ರಾಕ್ಟರ್ ಹೊಡೆದು ಅದು ಮತ್ತೆ ಎಲ್ಲೋ ಒಂದ್ ಕಡೆ ಮತ್ತು ಅದಕ್ಕೆ ತೋಟ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಸಿಗುವಂತ ತ್ಯಾಜ್ಯಗಳನ್ನ ಅಲ್ಲೇ ನಾವು ಸಾವಯವ ಗೊಬ್ಬರ ಮಾಡಬಹುದು ಅಂತ ಹೇಳ್ತೀವಿ. ಮಾಡಬಹುದು. ಎಸ್. ಈಗ ಪದೇ ಈ ಅಡಿಕೆ ಒಂದು ಕೃಷಿಯಲ್ಲಿ ಉಳುಮೆ ಮಾಡೋದ್ರಿಂದ ಏನ್ ನಿಮಗೆ ಅಲ್ಲಿ ಸಮಸ್ಯೆ ಬರುತ್ತೆ? ಪದೇ ಪದೇ ಮಾಡಬಾರ್ದು, ಆಮೇಲೆ ಮಾಡಿದ್ರು ಕೂಡ ಆಳವಾಗಿ ಮಾಡಬಾರ್ದು. ಅಡಿಕೆ ಮರದ ಬೇರುಗಳು ಭೂಮಿಯಲ್ಲಿ ಹೊಂದ್ಕೊಂಡು ಇರೋದ್ರಿಂದ ನಾವು ಪದೇ ಪದೇ ಕಲ್ಟಿವೇಟರ್ ಹೊಡೆಯೋದು ಅಥವಾ ಯಾರ ಹೊಡೆಯೋದು, ಇನ್ನೊಂದೇನೋ ಹೊಡೆದಾಗ ಏನಾಗ್ತದೆ, ಆ ಬೇರುಗಳೆಲ್ಲ ಹರಿತದೆ. ಆ ಬೇರುಗಳು ಭೂಮಿಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು, ಆ ಮಣ್ಣಿನ ಸಾರ ಎಲ್ಲ ಹೀರ್ಕೊಳ್ಳೋಂತ ಬೇರುಗಳಿದ್ದಾಗ ರೋಟೋವೇಟರ್ ಒಂದು 3 ಇಂಚು ಅಷ್ಟೇನೆ ಆಯೋದು, ಅದನ್ನ ನೋಡಿದ್ರೆ ಅಷ್ಟೇನ ತೊಂದರೆ ಆಗ್ಲಿಕ್ಕಿಲ್ಲ. ಯಾರ ಮತ್ತೆ ಕಲ್ಟಿವೇಟರ್ ಹೊಡೆದಾಗ ಬೇರುಗಳು ಹರಿಯೋದ್ರಿಂದ ಅಡಿಕೆ ಮರಕ್ಕೆ ಪೋಷಕಾಂಶಗಳನ್ನು ತಗೊಂಡು ಹೋಗುವಂತ ಫೀಡಿಂಗ್ ರೂಟ್ಸ್ ಅಂತ ಇರುತ್ತೆ, ಆ ಫೀಡಿಂಗ್ ರೂಟ್ಸ್ ಗೆ ಡ್ಯಾಮೇಜ್ ಆಗ್ತದೆ, ಕಟ್ ಮಾಡ್ದಂಗಾಗುತ್ತೆ. ಆ ಕಾರಣಕ್ಕೆ ನಾವು ಹೆಚ್ಚು ಬಳಸಬಾರದು. ಈಗಲೂ ನಿಮ್ಗೆ ಅವಕಾಶ ಇದೆಯಾ ಬೇರೆ ಬೇರೆ ಒಂದು ಮಿಶ್ರ ಬೆಳೆಗಳನ್ನ ಬೆಳಿಲಿಕ್ಕೆ ಅಡಿಕೆ ಒಳಗಡೆ? ಇದೆ. ಬಟ್ ಇಂಟರ್ ಕ್ರಾಪ್ ಆಗಿ ಬಾಳೆ ಬೆಳಿಬಹುದು, ಮೆಣಸು ಬೆಳಿಬಹುದು, ಕೋಕೋ ಬೆಳಿಬಹುದು, ಈಗ ಜಾಯಿಕಾಯಿ ಬೆಳೆಯುವಂತ ಇದೆ. ಈಗೆಲ್ಲ ಈ ಕಡೆಗೆ ಕಾಫಿನೂ ಸಹ ರೈತರು ಬೆಳೀತಾ ಇದ್ದಾರೆ. ಕಾಫಿಯನ್ನು ರೋಬಾಸ್ಟಾ ತಳಿ, ಆಮೇಲೆ ಕಾವೇರಿ ತಳಿ ಅಂತ ಒಂದ್ 2-3 ವೆರೈಟಿ ನನಗೆ ಗೊತ್ತಿರಂಗಿದೆ, ಅದೆಲ್ಲ ಬೆಳಿಬಹುದು. ನಾನು ಈ ಮುಂಚೆ ಮೊದಲು ಮನೆ ಹತ್ರ ಒಂದು 250 ಕಾಫಿ ಗಿಡಗಳನ್ನು ಹಾಕೊಂಡಿದೆ, ಅದು ತುಂಬಾ ಚೆನ್ನಾಗಿ ಬಂತದ್ದು. ಈಗ ಸಾವಯವ ಕೃಷಿ ಮಾಡಿದ್ಮೇಲೆ ನಿಮಗೆ ಎಲ್ಲ ಒಂದ್ ಕಡೆ ಖರ್ಚು ಕಡಿಮೆ ಅಂತ ಅನ್ಸಲ್ವ? 100% ಕಡಿಮೆ ಆಗಿದೆ. ಕಡಿಮೆ ನನಗಂತೂ ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ಸಾವಯವ ಕೃಷಿಗೆ ಮೇನ್ ಹೆಚ್ಚಾಗಿ ಬೇಕಾಗಿರೋದಂತಂದು ನಮ್ಮ ಹಸುವಿನ ಸಗಣಿ. ಆ ಹಸುವಿನ ಸಗಣಿ ನನಗೆ ಬೇಕಾದಷ್ಟು ಸಿಗ್ತಾ ಇರೋದ್ರಿಂದ, ನನಗೆ ಹಸುಗಳು ಕರುಗಳು ಎಲ್ಲ ಹೆಚ್ಚಾಗಿ ಇರುವುದರಿಂದ ನನಗೆ ಸಗಣಿ ಹೆಚ್ಚಾಗಿ ಸಿಗುತ್ತೆ, ಎರೆಹುಳು ಗೊಬ್ಬರ ಮಾಡ್ಕೊಳ್ತಾ ಇದ್ದೀನಿ, ಆ ಗಂಜಲ ಸಿಗ್ತಾ ಇದೆ. ಹಂಗ ನನಗಂತೂ ಸಾವಯವ ಕೃಷಿ ತುಂಬಾನೇ ಲಾಭದಾಯಕ ಅಂತ ಅನಿಸ್ತಾ ಇದೆ. ನೀವು ಮಾಡಂತ ಸಾವಯವ ಕೃಷಿಯನ್ನ ನೋಡಿ ಅಂದ್ರೆ ನಿಮ್ಮ ಅಕ್ಕಪಕ್ಕದ ರೈತರು ಆತರ ನಾವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಏನಾದ್ರೂ ಮುಂದೆ ಬಂದ್ರೆ? ತುಂಬಾ ಜನ ಮುಂದೆ ಬಂದಿದ್ದಾರೆ. ಈಗ ಎರೆಹುಳು ಗೊಬ್ಬರನ ಹೇಗ್ ತಯಾರು ಮಾಡ್ಬೇಕು ಏನು ಅಂತ ಬಂದ್ ಕೇಳ್ತಾರೆ, ನಾನೆಲ್ಲವ್ರಿಗೆಲ್ಲ ಹೇಳಿದೀನಿ. ಆಮೇಲೆ ನಮ್ಮ ಮೈಸೂರಿನ ಕೃಷಿ ವಿಜ್ಞಾನ ಕೇಂದ್ರ JSS ಅಲ್ಲಿನಿಂದ ನಾನು ಒಂದು 20 ಎರೆಹುಳು ಗೊಬ್ಬರ ಮಾಡುವಂತ ಪಿಟ್ ತರಿಸಿದ್ದೆ, ಪ್ಲಾಸ್ಟಿಕ್ ಪಿಟ್ಗಳನ್ನ. ನಾನು ಮಾಡೋದು ನೋಡಿ ಅಕ್ಕಪಕ್ಕ ರೈತರು ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ, ಅವರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದ್ರ ಬಗ್ಗೆ ನಮ್ಮಲ್ಲಿ ಒಂದು ತರಬೇತಿನೂ ಕೂಡ ಈ ಶಾರ್ಟ್ಲಿ ಈ ದೀಪಾವಳಿ ಹಬ್ಬದ ಒಳಗಾಗಿನೇ ಒಂದು ತರಬೇತಿನೂ ಮಾಡ್ಲಿಕ್ಕೆ ನಮ್ಮ ಕತ್ತಲಗೆರೆ ಕೃಷಿ ಫಾರಂನ ವಿಸ್ತರಣಾ ಮುಖ್ಯಸ್ಥರಾದಂತ ಡಾಕ್ಟರ್ ಗಂಗಪ್ಪಗೌಡ ಬಿರಾದರ್ ಅವರು ನಿಮ್ಮಲ್ಲಿ ಒಂದು ಎರೆಹುಳು ಗೊಬ್ಬರದ ತರಬೇತಿಯನ್ನ ಮಾಡೋಣ ಅಂತ ಹೇಳಿದ್ದಾರೆ, ಉತ್ಸುಕರಾಗಿದ್ದಾರೆ. ನಮ್ಮ ಪ್ಲೇಸ್ ನಮ್ಮ ಮನೆ ಹತ್ತಿರ ಜಾಗ ಇದೆ, ಅಲ್ಲಿ ಒಂದು ತರಬೇತಿನೂ ಕೂಡ ಆಯೋಜನೆ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನೀವು ಎರೆಹುಳು ಸಾಕಾಣಿಕೆ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ನಾನು ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಯಾಕನಿಸ್ತು ನಿಮ್ಗೆ ಎರೆಹುಳು ಸಾಕಾಣಿಕೆ ಮಾಡ್ಬೇಕು ಅಂತ? ನಾನು ಒಟ್ಟಾರೆ ನಾನು ಸಾವಯವ ಕೃಷಿಗೆ ಮಾಡ್ಬೇಕು ಅಂತ ಅಂದಾಗ ಅದು ಯಾಕೆ ಅಂದ್ರೆ ನನ್ಗೆ ಮನೆ ಪಕ್ಕದಲ್ಲೇ ಜಮೀನ್ ಇದೆ, ಜಮೀನಲ್ಲೇ ನಮ್ಮ ಮನೆ ಇರೋದು, ಕೊಟ್ಟಿಗೆ ಶೆಡ್ ಇದೆ, ಹಸುಗಳು ಡೈರಿ ಫಾರ್ಮ್ ಎಲ್ಲ ಇರೋದ್ರಿಂದ ನನಗೆ ಜಾಗನೂ ಚೆನ್ನಾಗಿರೋದ್ರಿಂದ, ನೀರಿನ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ, ಆಮೇಲೆ ರೋಡ್ಗೆ ಅಟ್ಯಾಚ್ಡ್ ಆಗಿ ನನಗೆ ಎಲ್ಲಾ ವ್ಯವಸ್ಥೆಗಳು ನೀರು ಎಲ್ಲ ಇರೋದ್ರಿಂದ ನನಗೆ ಒಂದು ಆಸಕ್ತಿ ಬಂದು ಮಾಡ್ತಾ ಇದ್ದೀವಿ. ಅಂದ್ರೆ ಸರಿಯಾದ ಒಂದು ಪದ್ಧತಿಯಲ್ಲಿ ಎರೆಹುಳ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ನಾವು ಎರೆಹುಳು ಗೊಬ್ಬರನ ತಯಾರು ಮಾಡಬೇಕು ಅಂದ್ರೆ ಮುಖ್ಯವಾಗಿ ನೆರಳಿರ್ಬೇಕು, ನೆರಳಿ ಮಾಡಬಾರ್ದು, ಬಿಸಿಲಿನಲ್ಲಿ ಮಾಡಬಾರ್ದು, ಅದು ಆ ಬಿಸಿಲಿನ ಟೆಂಪರೇಚರ್ಗೆ ಎರೆಹುಳು ಸಾಯ್ತದೆ. ಆದಷ್ಟು ಹೆಚ್ಚಾಗಿ ನೆರಳಿರುವಂತ ಜಾಗ ಇರಬೇಕು. ಆಮೇಲೆ ಅದಕ್ಕೆ ಕೃಷಿ ತ್ಯಾಜ್ಯ ಹೆಚ್ಚಾಗಿ ಸಿಗುವಂತಿರ್ಬೇಕು. ಆಮೇಲೆ ಅದಕ್ಕೆ ನೀರಿನ ಸಿಂಪರಣೆ ಬೇಕಾಗ್ತದೆ, ಅದು ವ್ಯವಸ್ಥೆ ಇರಬೇಕು. ಈ ತರ ಎಲ್ಲ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಆಗ್ತದೆ. ಈಗ ಕೃಷಿ ಇಲಾಖೆಯಿಂದಲೂ ಸಾಕಷ್ಟು ನೆರವು ಕೊಡ್ತಾರಲ್ವಾ? ನೆರವು ಕೊಟ್ಟಿದೆ ಈಗೆಲ್ಲ ಎರೆಹುಳು ಸಾಕಾಣಿಕೆ ಮಾಡುವಂತವ್ರಿಗೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅವರ ಅಡಿಯಲ್ಲಿ ನನಗೆ ಎರೆಹುಳು ಗೊಬ್ಬರ ಘಟಕಕ್ಕೆ ನನಗೆ ಸಹಾಯಧನ ಕೊಟ್ಟಿದ್ದಾರೆ. ಎರೆಹುಳು ಗೊಬ್ಬರ ಅಂತಂದ್ರೆ ವರ್ಷದಲ್ಲಿ ನಿಮ್ಗೆ ಎಷ್ಟು ಕ್ವಿಂಟಲ್ ಬರುತ್ತೆ, ಅದನ್ನ ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತೀರಾ? ನಾನು ಮಾರಾಟನೂ ಮಾಡ್ತಾ ಇದ್ದೇನೆ, ಆಮೇಲೆ ನಮ್ಮ ತೋಟಕ್ಕೂ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅಂದ್ರೆ ನೀವೆಲ್ಲ ಅಡಿಕೆ ಕೊಡ್ತಾ ಇದೀರಾ? ಅಡಿಕೆಗೆ ಯಾವ ವಿಧಾನದಲ್ಲಿ ಕೊಡ್ತಾ ಇದೀರಾ ಅಡಿಕೆಗೆ ಅಂತಂದ್ರೆ? ಒಂದು ಗಿಡಕ್ಕೆ 2 ಕೆಜಿ ಪ್ರಮಾಣದಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ಬುಡಕ್ಕೆ ಕೊಡ್ತಾ ಇದೀರಾ? ಬುಡಕ್ಕೆ ಬುಡಕ್ಕೆ. ಈಗ ಎಲ್ಲೇ ಅಂದ್ರೆ ಅಲ್ಲಿ ಹಿಂಗೆ ಚೆಲ್ಲದಲ್ಲವಾ? ಇಲ್ಲ ಇಲ್ಲ, ಬುಡಕ್ಕೆ ಅಂದ್ರೆ ಬುಡದಿಂದ ಅಡಿಕೆ ಗಿಡದಿಂದ 2.5 ಅಡಿ ಇದ್ದು ಅಂತರದಲ್ಲಿ ತೋಟಕ್ಕೆ ನೀರು ಬಿಟ್ಟಾಗ ಆ ತೇವಾಂಶ ಮಾಯಿಶ್ಚರೈಸಿಂಗ್ ಮೇಂಟೈನ್ ಅಂತ ನಮಗೆ ಗೊತ್ತಾಗ್ತದೆ. ಆ ತೇವ ಇದ್ದಾಗ ದಿನಕ್ಕೆ ನೀರಿಂದು ಮೇಂಟೆನೆನ್ಸ್ ಹೆಂಗೆ ಅಂತ ಗಿಡದ ಸುತ್ತಲೂ ಅದನ್ನ ಚೆಲ್ತೇವೆ. ಈಗೆಲ್ಲ ಕೆಲವು ರೈತರು ಏನ್ ಮಾಡ್ತಾರಂದ್ರೆ ಈಗ ಬುಡದ ಸುತ್ತಲೂ ಈಗ ಎಲ್ಲ ಗುಣಿ ಮಾಡ್ಕೊಂಡು ಅಲ್ಲಿ ಹಾಕಿ ಗೊಬ್ಬರ ಮೇಲೆ ಮಣ್ಣು ಮುಚ್ಚುವಂತದ್ದು ಅವಶ್ಯಕತೆ ಏನು ಅಂದ್ರೆ ಅದು ತೇವಾಂಶ ಇರಬೇಕು. ಅಡಿಕೆ ಗಿಡದಿಂದ 2 ಅಡಿ ಹೊರಗಡೆ ಚೆಲ್ಬೇಕು, ಯಾಕೆಂದ್ರೆ ಅದಕ್ಕೆ ಫೀಡಿಂಗ್ ರೂಟ್ಸ್ ಇರುವುದೇ 2-2.5 ಅಡಿ ನಂತರದಲ್ಲಿ. 2 ಅಡಿ ಒಳಗಡೆ ಇರುವಂತ ರೂಟ್ಸ್ ಆ ಮರದ ಸಪೋರ್ಟ್ಗೆ ಇರುವಂತ ರೂಟ್ಸ್ ಅದೆಲ್ಲ. ಅಂದ್ರೆ ಚಿಕ್ಕ ಗಿಡ ಆದ್ರೆ ನೀವು ಬುಡಕ್ ಹಾಕಿದ್ರು ಸರಿ ಅನ್ಸುತ್ತೆ? ಹೌದು, 1.5 ಅಡಿ ಹೊರಗಡೆನೆ ಹಾಕ್ಬೇಕು. ಈಗೆಲ್ಲ ನಿಮಗೆ ಸಾಕಷ್ಟು ಗೊಬ್ಬರ ಸಿಗುತ್ತಂಗಾದ್ರೆ ಈಗ ನಿಮ್ಮ ಒಂದು ಕೃಷಿಗೂ ಬಳಸ್ತೀರಾ, ಜೊತೆಗೆ ಮಾರಾಟನೂ ಮಾಡ್ತೀವಿ ಅಂತ ಹೇಳಿದ್ರ? ಒಂದು ತೊಟ್ಟಿ 20 ಅಡಿ ಉದ್ದ, 4 ಅಡಿ ಅಗಲ, 3 ಅಡಿ ಎತ್ತರದ ಒಂದು ತೊಟ್ಟಿಯಲ್ಲಿ ಕನಿಷ್ಠ 2.5 ಟನ್ ಗೊಬ್ಬರ ಸಿಗ್ತದೆ. 25 ಕ್ವಿಂಟಲ್ ಗೊಬ್ಬರ ಸಿಗ್ತದೆ. 25 ಕ್ವಿಂಟಲ್ ಗೊಬ್ಬರ ರೆಡಿ ಆಗಲಿಕ್ಕೆ ಕನಿಷ್ಠ 3 ತಿಂಗಳು ಕಾಲಾವಕಾಶ ಬೇಕಾಗ್ತದೆ. ಈಗ ವರ್ಷದಲ್ಲಿ 4 ಸಲ ಆ ತರ ಗೊಬ್ಬರ ತೆಗಿಬಹುದು? ಹಂಗಾದ್ರೆ ಸರಾಸರಿ 3 ಸರಿ ಅಂತೂ ತೆಗಿಬಹುದು. ಈಗ ಎರೆಹುಳು ಗೊಬ್ಬರ ಅಲ್ಲಿ ಉತ್ತಮವಾಗಿ ಬರಬೇಕಂತಂದ್ರೆ ಅಲ್ಲೆಲ್ಲ ಏನು ನೀವು ತ್ಯಾಜ್ಯಗಳನ್ನ ಬಳಸ್ತೀರಾ? ಒಂದು ಎರೆಹುಳು ತೊಟ್ಟಿಯನ್ನು ನಾವು ನಿರ್ಮಾಣ ಮಾಡಿಕೊಂಡಾಗ ಪ್ರಥಮವಾಗಿ ನಾವು ಅದಕ್ಕೆ ತೆಂಗಿನ ಸುಲ್ದಿದ್ದು ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆಯನ್ನ ಕೆಳಗಡೆ ಸ್ವಲ್ಪ ಹರಡ್ಕೊಳ್ತೇವೆ. ಹರಡ್ಕೊಂಡಾದ್ಮೇಲೆ ನಮಗೆ ಕೃಷಿ ತ್ಯಾಜ್ಯ ಬೇಕಾದಷ್ಟು ಬರುತ್ತೆ. ಅಡಿಕೆ ಗರಿ ಇರಬಹುದು, ಆಮೇಲೆ ನಮ್ದು ಸ್ವಲ್ಪ ಸಗಣಿ. ಸಗಣಿ ಅಂದ್ರೆ ಫ್ರೆಶ್ ಸಗಣಿಯನ್ನ ಹಾಕಬಾರ್ದು, ಹಸಿ ಸಗಣಿ ಆಗ್ಬಾರ್ದು. ಕನಿಷ್ಠ 1 ತಿಂಗಳ ಸಗಣಿಯನ್ನ ನಾವು ಹಾಕ್ಬೇಕು, ಅದೆಲ್ಲ ಒಣಪಡೆ ಆಗಿರುತ್ತೆ, ಅದನ್ನೇ ಹಾಕ್ಬೇಕು. ಸೊಪ್ಪು, ಹುಲ್ಲು, ಹಸಿ ಹುಲ್ಲು, ಒಣ ಹುಲ್ಲು ಸಿಕ್ಕಿದ್ದೆಲ್ಲ ಆಮೇಲೆ ನಾವು ಮನೆಯನ್ನ ಸುತ್ತಲೂ ದಿವಸನು ಗೂಡ್ಸೋ ಅಂತದ್ದಿರುತ್ತೆ, ಅವಾಗೆಲ್ಲ ಸ್ವಲ್ಪ ಅದು ವೇಸ್ಟ್ ಸಿಗುತ್ತೆ. ಅದನ್ನೆಲ್ಲ ಪ್ಲಾಸ್ಟಿಕ್, ಗಾಜು, ಕಬ್ಬಿಣವನ್ನು, ಕಲ್ಲು ಈ ತರದೆಲ್ಲ ಬಿಟ್ಟು ಇನ್ನೇನ್ ಸಿಕ್ಕಿದ್ರು ಅದು ಅದು ಹೆಲ್ತಿ ಆಗ. ಆಮೇಲೆ ನನ್ನ ಮನೆ ಪಕ್ಕದಲ್ಲಿ ಒಂದ್ ಸ್ವಲ್ಪ ಬಾಳೆ ಗಿಡಗಳನ್ನ ಹಾಕೊಂಡಿದೀನಿ, ಅದ್ರ ಗರಿ, ಒಣ ಗರಿಗಳೆಲ್ಲ ಸಿಗುತ್ತೆ, ಬಾಳೆದು ಹಸಿ ಇದು. ಆಮೇಲೆ ಅದು ಬಾಳೆ ಗೊನೆ ಕಟಾವ್ ಆದ್ಮೇಲೆ ಅದ್ರದ್ದು ಕಾಂಡ ಭೂಮಿಯಿಂದ ಎತ್ತರ 15 ಅಡಿ ಎತ್ತರ ಬೆಳೆದಿರುತ್ತೆ, ಆ ಕಾಂಡ ಬಂದಿರುತ್ತೆ, ಆ ಕಾಂಡ ಅದಕ್ಕೆ ಎರೆಹುಳಿಗೆ ತುಂಬಾ ಇಷ್ಟವಾಗಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಕೊಚ್ಚಾಕಿದ್ರೆ ಅದೆಲ್ಲ ಚೆನ್ನಾಗಿ ಅದನ್ನ ಅದಕ್ಕೆ ಇಷ್ಟಪಟ್ಟು ತಿನ್ನುತ್ತೆ, ಮತ್ತೆ ಅದು ನಮ್ಗೆ ಒಳ್ಳೆ ಎರೆ ಗೊಬ್ಬರವನ್ನು ಅದು ಕೊಡುತ್ತೆ. ಈಗ ಹಸಿ ಕಸ, ಒಣ ಕಸ ಇದನ್ನೆಲ್ಲ ಬಳಸಬಹುದು. ಈಗ ಮನೆಯಲ್ಲಿ ತರಕಾರಿ ಹೆಚ್ಚಿದಂತ ವೇಸ್ಟ್, ಹೌದು, ಆಮೇಲೆ ನಮ್ದು ಕಿಚನ್ ವೇಸ್ಟ್ ಅಂತ ಬರ್ತಾ ಏನಾದ್ರು ಉಳಿದಿದ್ದು ಅದೆಲ್ಲ ಅದಕ್ಕೆ ಒಳ್ಳೆಯದೇ ಬಳಸಬಹುದು. ಊಟದ್ದೆಲ್ಲ ಉಳಿದೆಲ್ಲ ಹಾಕಬಹುದು, ಬಳಸಬಹುದು, ಬಳಸಬಹುದು. ಈಗ ಪ್ರಾರಂಭದಲ್ಲಿ ಎರೆಹುಳ 1 ತೊಟ್ಟಿಗೆ ಎಷ್ಟು ಬಿಟ್ರೆ ನೀವು? 20 ಅಡಿ ಉದ್ದ, 4 ಅಡಿ ಅಗಲ, 3 ಅಡಿ ಎತ್ತರದ ಒಂದು ತೊಟ್ಟಿಗೆ ಕನಿಷ್ಠ 1.5 ಕೆಜಿ ಅಂತೂ ಬೇಕಾಗ್ತದೆ. ಈಗ ಎಲ್ಲಿ ತಂದ್ರೆ ನೀವು ಎರೆಹುಳನ? ನಾನು ಆ ಕಡೆ ಶಿರಾಳಕೊಪ್ಪದಿಂದ ತರಿಸಿಕೊಂಡಿದ್ದೆ. ಅದರಲ್ಲಿ ಏನಾದ್ರೂ ತಳಿಗಳಿದ್ದಾವ ಎರೆಹುಳದಲ್ಲಿ? ಇದೆ, ಸುಮಾರು 3-4 ಇದೆ ಇದೆ. ಈಗ ಸುಮಾರು ತಟ್ಟಿಗಳನ್ನ ಮಾಡಿದೀವಿ ಅಂತ ಹೇಳಿದ್ರ, ಈಗ ಎರೆಹುಳು ಸಾಕಷ್ಟು ನೀವು ಬೇಕಾದಂತ ರೈತರಿಗೂ ಸಹ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರ? ಹೌದು, ಅಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿರುತ್ತೀಯ? ಆಗಿದೆ, ತುಂಬಾ ಅಭಿವೃದ್ಧಿ ಆಗಿದೆ. ನಾನು ಯಥೇಚ್ಛವಾಗಿ ಸಗಣಿ ಗೊಬ್ಬರವನ್ನ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ತುಂಬಾ ಮಲ್ಟಿಪ್ಲಿಕೇಶನ್ ಆಗ್ತದೆ. ಮಲ್ಟಿಪ್ಲಿಕೇಶನ್ ಆಗಿ ನನ್ನ ಹತ್ರ ಈಗ ಸುಮಾರು 8-12 ಸ್ಟ್ರಕ್ಚರ್ ತೊಟ್ಟಿಗಳಿದೆ. ಸಿಮೆಂಟ್ ಇಂದ ಕಟ್ಟಿರೋಂತ ತೊಟ್ಟಿಗಳು, ಆ ನಂತರ ಪ್ಲಾಸ್ಟಿಕ್ ಪಿಟ್ ಇಂದ ಇರೋದೊಂದು ಆರ್ ಇದೆ. ಸೊ ಹಂಗಾಗಿ ಯಥೇಚ್ಛವಾಗಿ ಸಿಗುತ್ತೆ, ಕೊಟ್ಟಿದ್ದೀನಿ, ಮತ್ತೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು. ಈಗ ಎರಳು ಬಿಟ್ಟಿರ್ತಿರಲ್ಲ, ಅಲ್ಲಿ ಗೊಬ್ಬರ ತೆಗಿಬೇಕು ಅಂತಂದ್ರೆ ಆ ಹುಳಗಳನ್ನ ತೆಗೆದು ಮತ್ತೆ ಬೇರೆ ಕಡೆ ಬಿಡ್ತೀರ? ಇಲ್ಲ, ನಾವು ಅದು ಏನಾಗ್ತದೆ ಅಂದ್ರೆ, ನಾವು ಒಂದು ತೊಟ್ಟಿಯಿಂದ 3 ತಿಂಗಳು ಆದ್ಮೇಲೆ ಗೊಬ್ಬರ ಸಾಮಾನ್ಯವಾಗಿ ರೆಡಿ ಆಗೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ನಾವು ಮುಟ್ಟಿದಾಗ ಗೊಬ್ಬರ ರೆಡಿ ಆಗಿದೆ ಇಲ್ಲ ಅಂತ ಗೊತ್ತಾಗ್ತದೆ. ಹೆಂಗ್ ಗೊತ್ತಾಗುತ್ತೆ? ಅದು ಜಸ್ಟ್ ಲೈಕ್ ಅದು ಹೇಗಾಗಿರುತ್ತೆ ಅಂದ್ರೆ, ನಾವು ಟೀ ಮಾಡಿ ಸೋಸಿದಾಗ ಟೀ ಪುಡಿ ಬರುತ್ತಲ್ಲ, ಅದೇ ತರ ಆಗಿರುತ್ತೆ ಗೊಬ್ಬರ. ತುಂಬಾ ಉತ್ಕೃಷ್ಟವಾಗಿ ಚೆನ್ನಾಗಿರೋ ಗೊಬ್ಬರ ಅದೇ ರೀತಿನೇ ಕಾಣುತ್ತೆ. ಅದನ್ನ ನಾವು ಒಂದು ಅರ್ಧ ಅಡಿ ತೆಗಿತಾ ಬಂದಂಗೆ ಆ ಹುಳುಗಳು ನಾವು ಮೇಲ್ ಗೊಬ್ಬರ ತೆಗೆದಂಗೆ ತೊಟ್ಟಿಯ ಕೆಳಭಾಗಕ್ಕೆ ಹೋಗ್ತದೆ ಹುಳು. ಸೊ ಆ ತೊಟ್ಟಿಯ ಕೆಳಭಾಗಕ್ಕೆ ಹೋದಾಗ ಲಾಸ್ಟ್ ಕೊನೆಗೆ ಒಂದು 1/2 ಅಡಿ ಇರ್ತದಲ್ಲ, ಅದನ್ನ ಸಂಪೂರ್ಣ ಬಾಚಿ ಒಂದು ಗುಡ್ಡೆ ಮಾಡಿ ಅದನ್ನ ಮತ್ತೆ ನಿಧಾನಕ್ಕೆ ನಾವು ಗೊಬ್ಬರವನ್ನ ತೆಗಿತಾ ಬಂದಾಗ ಹುಳು ಒಂದ್ ಕಡೆ ಇರುತ್ತೆ, ಒಂದು ಮೆಥೆಡ್. ಇನ್ನೊಂದು, ತೊಟ್ಟಿ ನಾವು ಗೊಬ್ಬರ ತೆಗಿಬೇಕು ಅಂದಾಗ ಹಸಿ ಸಗಣಿ ಫ್ರೆಶ್ ಸಗಣಿನ ಒಂದು ಬುಟ್ಟಿ ನಾವು ಮೇಲ್ಗಡೆ ಬುಟ್ಟಿ ಸಗಣಿನ ಹಾಕಿದ್ರೆ ಆ ಎಲ್ಲ ಹುಳುಗಳು ಬಂದು ಆ ಹೊಸ ಸಗಣಿಯಲ್ಲಿ ಸೇರ್ಕೊಳ್ಳುತ್ತೆ. ನೀವು ಮಾರಾಟ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ, ತಗೊಂಡೋಗ್ತಾರ ನಮ್ಮ ಕೃಷಿಕರು? ಅಯ್ಯೋ, ತುಂಬಾ ಜನ ಕೇಳ್ತಾ ಇದಾರೆ. ಮೊದಲಿಗಿಂತನೂ ಇವಾಗ ತುಂಬಾ ಅವೇರ್ನೆಸ್ ಬಂದಿದೆ. ದಿನಕ್ಕೆ ಏನಿಲ್ಲ ಅಂದ್ರೆ ನನಗೆ ಒಂದ್ 2-3 ಜನ ಫೋನ್ ಮಾಡ್ತಾ ಇದಾರೆ. ಈಗೆಲ್ಲ ರೇಟ್ ಏನ್ ಮಾಡಿದ್ರೆ ನೀವು? ಚೀಲಗಟ್ಟಲೆ ಕೊಡ್ತೀರಾ? ಒಂದು ಕೆಜಿಗೆ 600 ರೂಪಾಯಿ ಹುಳಕ್ಕೆ, ಗೊಬ್ಬರ ಒಂದು ಕೆಜಿಗೆ 15 ರೂಪಾಯಿ, 15,000 ರೂಪಾಯಿ ಒಂದು ಟನ್ ಗೊಬ್ಬರ ಮಾರಾಟ ಮಾಡ್ತಾ ಇದ್ದೀನಿ. ಅಂದ್ರೆ ಸಾಕಷ್ಟು ಜನ ರೈತರು ಈಗ ಎರೆಹುಳು ಸಾಕಾಣಿಕೆ ಮಾಡಂತವ್ರು, ನಮ್ಗೆ ಹುಳ ಎಲ್ಲಿ ಸಿಗುತ್ತೆ ಅನ್ನೋದು ಕೆಲವರಿಗೆ ಗೊತ್ತಿರಲ್ಲಲ್ವಾ? ಅವ್ರಿಗೆ ಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮ್ಮಲ್ಲಿ ಸಿಗುತ್ತೆ ಹುಳ? ಹಂಗಾದ್ರೆ ನನ್ನಲ್ಲಿ ಅದು ಅವೈಲಬಿಲಿಟಿ, ನಾನು ಗೊಬ್ಬರ ತೆಗೆದಂತ ಸಂದರ್ಭದಲ್ಲಿ ಸಿಗ್ತದೆ. ಓಹೋ, ಯಾವ ಬೇಕಾದ್ರೂ? ಯಾವ ಬೇಕಾದ್ರೂ ಸಿಕ್ಕಲ್ಲ. ನಾನು ಗೊಬ್ಬರ ಏನ್ ತೆಗಿತೇನಲ್ಲ, ತೆಗೆದಂತ ಒಂದ್ ವಾರ 10 ದಿವಸ ಮುಂಚೆ ಯಾರಾದ್ರೂ ಕೇಳಿದ್ರೆ ನೀವು ಒಂದ್ ವಾರ ಬಿಟ್ಟು ಫೋನ್ ಮಾಡಿ, ನಾನು ಆ ಟೈಮಲ್ಲಿ ನಿಮಗೆ ಕೊಡಬಲ್ಲೆ, ಹಾಗೆ ನಾನು ಹೇಳ್ತೇನೆ. ಈಗ ಮತ್ತೆ ಕೃಷಿ ಜೊತೆಗೆ ಉಪಕಸಬಾಗಿ ಹೈನುಗಾರಿಕೆಯಲ್ಲಿ ಸಹ ನಾವು ತೊಡಗಿಕೊಂಡಿದ್ದೀವಿ ಅಂತ ಹೇಳಿದ್ರ? ಹೌದು. ಯಾಕನಸ್ತ ನಿಮಗೆ ಹೈನುಗಾರಿಕೆಯನ್ನು ಸಹ ಮಾಡ್ಕೊಂಡು ಹೋಗ್ಬೇಕಂತ? ಇಷ್ಟೆಲ್ಲ ಅಡಿಕೆ ಇದ್ದು ಸಾವಯವ ಕೃಷಿಯನ್ನೇ ಅಳವಡಿಸಿಕೊಂಡಿದ್ರ, ಸಾಕಷ್ಟು ನಿಮಗೆ ಇದು ಎರೆಹುಳು ಗೊಬ್ಬರನು ಸಿಗುತ್ತೆ, ಮತ್ತೆ ಯಾಕೆ ಮನ್ಸು ಮಾಡಿದ್ರ ಹೈನುಗಾರಿಕೆಗೆ? ಹೈನುಗಾರಿಕೆಗೆ ನಾನು ಬರುವಂತ ಸಂದರ್ಭ ಏನಕ್ಕೆ ಅಂದ್ರೆ ಆಕಸ್ಮಿಕ ನಿರೀಕ್ಷಿತ. ನಾನು ಹೈನುಗಾರಿಕೆಗೆ ಬಂದಿದ್ದು ಒಂದು ಆಕಸ್ಮಿಕ. ಯಾಕೆ ಅಂದ್ರೆ ನಾನು ಅಡಿಕೆ ಹಾಳೆ ತಟ್ಟೆಯಿಂದ ಅಡಿಕೆ ಹಾಳೆಯ ಪ್ಲೇಟ್ ಗಳನ್ನ ಮಾಡ್ಬೇಕು ಅಂತ ಒಂದು ಮೆಷಿನ್ ತಗೊಂಡು ಪ್ರಾರಂಭ ಮಾಡಿದೆ. ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದೇ ಟೈಮಿಗೆ ಕೊರೋನಾ ಬಂತು. 2 ಲಾರಿ ಲೋಡ್ನಷ್ಟು ನಂದು ಅಡಿಕೆ ಹಾಳೆ ತಟ್ಟೆ ಸ್ಟಾಕ್ ಆಯ್ತು. ಎಲ್ಲೂ ಮೂವ್ಮೆಂಟ್ ಇರಲಿಲ್ಲ, ಇಡೀ ದೇಶವೇ ಲಾಕ್ಡೌನ್ ಆಗ್ಬಿಡ್ತಲ್ಲ. ಸೊ ಆ ಸಂದರ್ಭದಲ್ಲಿ ನನ್ನ ಪ್ಲೇಟ್ಸ್ಗಳು ಮೂವ್ಮೆಂಟ್ ಆಗ್ಲಿಲ್ಲ. ಏನ್ ಮಾಡ್ಬೇಕು ಅಂತ, ನಮ್ಮಲ್ಲಿ 2 ಜನ ಲೇಬರ್ ಇದ್ರು, ಇಲ್ಲ ಅಣ್ಣ ನನ್ಗೆ ಏನಾದ್ರು ಕೆಲಸ ಕೊಡಿ, ಬೇರೆ ಕಡೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ ಹಂಗೆ ಅಂತಂದು ಅವ್ರು ಹೇಳಿದ್ರು. ಸೊ ಅವ್ರಿಗೋಸ್ಕರ ಏನಾದ್ರು ಮಾಡೋಣ ಅಂತ ಹೇಳಿ 1-2 ಹಸುಗಳು ತಂದು, ಆಮೇಲೆ 2 ಹಸುಗಳು ತಗೊಂಡು, 2-3 ತಿಂಗಳ ನಂತರ 2 ಹಸುಗಳು ತಗೊಂಡು, ಹೀಗೆ ಒಟ್ಟು 10 ಹಸುಗಳನ್ನ ತಗೊಂಡೆ. 10 ಹಸುಗಳಿಂದ ಪ್ರಾರಂಭ ಮಾಡಿದಂತ ಡೈರಿ ನಮ್ದು ಇವತ್ತು 45 ರಾಸುಗಳಿಗೆ ರೀಚ್ ಮಾಡಿದೀವಿ. ಬೆಳಗ್ಗೆ 100 ಲೀಟ್ರು, ಸಂಜೆ 100 ಲೀಟ್ರು ಹಾಲು ಉತ್ಪಾದನೆ ಮಾಡ್ತಾ ಇದ್ದೇನೆ. ಆಮೇಲೆ ಈ ಹಾಲು ಉತ್ಪಾದನೆ ಮಾಡುವಾಗ ಹಾಲನ್ನ ಡೈರಿಗೆ ಹಾಕ್ಬೇಕು ಅಂದ್ರೆ ನಮ್ಮೂರಲ್ಲಿ ಡೈರಿ ಇಲ್ಲ, ಬೇರೆ ಪಕ್ಕದ ಹಳ್ಳಿ ಹೋಗ್ಬೇಕಾಗಿತ್ತು. ಸೊ ಯಾಕೆ ನನಗೂ ತೊಂದರೆ ಆಗ್ತದೆ, ನಮ್ಮ ಊರ್ನವ್ರಿಗೂ ತೊಂದರೆ ಆಗ್ತದಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಒಂದು ಹಾಲಿನ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮಾಡ್ಲಿಕ್ಕೆ ಯಾರು ರಿಸೋರ್ಸ್ ಪರ್ಸನ್ ಇದಾರೆ, ಯಾರು ಆಫೀಸರ್ಸ್ ಮೀಟ್ ಮಾಡ್ಬೇಕು, ಯಾರು ಡೈರೆಕ್ಟರ್ನ ಮೀಟ್ ಮಾಡ್ಬೇಕು ಅಂತ ಎಲ್ಲ ನಾನು ಯೋಚನೆ ಮಾಡಿ ಅದನ್ನೆಲ್ಲ ನಾನು ಆ ಕೆಲಸವನ್ನು ಕಾರ್ಯರೂಪಕ್ಕೆ ತಂದು ನಮ್ಮೂರಿನಲ್ಲೇನೆ ಲಿಂಗಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳಿ ಸ್ಥಾಪನೆ ಮಾಡಿ ಅಲ್ಲಿ ಒಬ್ರು ಸೆಕ್ರೆಟರಿ, ಒಬ್ರು ಟೆಸ್ಟರ್, ಇನ್ನೊಬ್ಬ ಅಸಿಸ್ಟೆಂಟ್ ಅಂತ ಹೇಳಿ 4 ಜನಕ್ಕೆ ಕೆಲಸ ಕೊಟ್ಟಿದ್ದೇನೆ. ಅದರ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹೀಗೆ ಒಂದು ಹೈನುಗಾರಿಕೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಜನ ಕೆಲಸ ಸಿಕ್ಕಿದೆ, ನಮ್ಮ ಊರಿನವ್ರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ನಿಮ್ಮ ಊರಿಗೆ ಈ ಒಂದು ಹಾಲಿನ ಡೈರಿ ತಂದ್ರದ್ರಿಂದ ಸಾಕಷ್ಟು ಹೈನುಗಾರಿಕೆ ಮಾಡುವಂತವ್ರಿಗೆ ಅನುಕೂಲ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಖಂಡಿತ ಹೌದು. ನಾವು ಪ್ರಾರಂಭದಲ್ಲಿ ಹಾಲಿನ ಡೈರಿಯನ್ನ ಸ್ಟಾರ್ಟ್ ಮಾಡಿದಾಗ ಬೇರೆಯವರು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಂದಂತೂ 100 ಲೀಟರ್ ಆಗ್ತದಲ್ಲ ಅನ್ನೋ ಒಂದೇ ಯೋಚನೆ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ದಿನಕ್ಕೆ ಬೆಳಗ್ಗೆ 10 ಕ್ಯಾನು ಸಂಜೆ 10 ಕ್ಯಾನು ಅಂದ್ರೆ 400 ಬೆಳಗ್ಗೆ 400 ಲೀಟರ್ ಸಂಜೆ 400 800 ಲೀಟರ್ ಒಂದು ದಿನಕ್ಕೆ ಕಲೆಕ್ಷನ್ ಆಗ್ತದೆ ನಮ್ಮ ಹಳ್ಳಿಯಿಂದ. ಈಗ ದೊಡ್ಡ ಮಟ್ಟದಲ್ಲಿ ನೀವು ಹೈನುಗಾರಿಕೆಯನ್ನ ಮಾಡಿದ್ದೀರಾ, ಈಗೆಲ್ಲ ಯಾವ ತಳಿಯ ಹಸುಗಳನ್ನ ನೀವು ಹೆಚ್ಚಾಗಿ ಸಾಕಾಣಿಕೆ ಮಾಡಿದ್ರಾ? ಹಾ, ನನ್ನ ಹತ್ತಿರ ಈಗ HF ಅಂತ ಇದೆ, ಜೆರ್ಸಿ ಇದೆ, ಗಿರ್ ಇದೆ, ಮಲ್ನಾಡ್ ಗಿಡ್ಡ, ಆಮೇಲೆ ಸಾಯಿವಾಲು, ಆಮೇಲೆ ನಮ್ಮ ಲೋಕಲ್ ನಾಟಿ ಹಸುಗಳಿದೆ, ಹೀಗೆ ಎಲ್ಲಾ ರೀತಿಯ ಹಸುಗಳು ಇದೆ. ಆಮೇಲೆ ಈ ಇತ್ತೀಚೆಗೆ ನಮ್ಮಲ್ಲಿ ಹುಟ್ಟಿರೋಂತ ಕರುಗಳೆಲ್ಲ ಮಿಶ್ರತಳಿ, ಎಲ್ಲಾ ಮಿಶ್ರತಳಿಗೂ, ಸಾಯಿವಲು, ಗಿರ್ ಇರ್ಬೋದು, ಜರ್ಸಿ ಇರ್ಬೋದು, ಎಲ್ಲ. ಆಮೇಲೆ ಒಂದು ಮೊನ್ನೆ ಒಂದು ರೀಸೆಂಟ್ ಆಗಿ ಪುಂಗನೂರ್ ವೆರೈಟಿದು ಒಂದು ಇಂಜೆಕ್ಷನ್ ಹಾಕ್ಸಿದೀವಿ. ಅಂದ್ರೆ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರೆ ಅಷ್ಟೊಂದಕ್ಕೆಲ್ಲ ಈಗ ಮೇವು ಬೇಕಾಗುತ್ತೆ ಇದೆಲ್ಲ? ಮೇವಿಗೆ ಸಂಬಂಧಪಟ್ಟಂಗೆ ನಮ್ಮ ಮನೆ ಪಕ್ಕದಲ್ಲೇನೆ ಒಂದು ಕಾಲ್ ಎಕರೆ ಜಮೀನ್ ಇತ್ತು. ಸೊ ಅದಕ್ಕೆ ಸೂಪರ್ ನೇಪಿಯರ್ ಅಂತ ಹೇಳಿ ಒಂದು ಹುಲ್ಲು ಹಾಕೊಂಡಿದೀನಿ. ಅದು ತುಂಬಾ ಒಂದು 15 feet ಎತ್ತರ ಬೆಳೀತದೆ, ಯಥೇಚ್ಛವಾಗಿ ಸಿಗ್ತಾ ಇತ್ತು. ಈಗ ಹಸುಗಳ ಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ ಮೇವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ನಮ್ಮೂರ್ನಲ್ಲೇ ಅವ್ರದ್ದು ಬೇರೆಯವ್ರದ್ದು 1 acre ಜಮೀನನ್ನ ಲೀಸಿ ತಗೊಂಡು ಅಲ್ಲಿ COFC 31 ಅನ್ನೋ ಒಂದು ವೆರೈಟಿನ ಬೀಜವನ್ನು ಹಾಕಿದ್ದೇನೆ. ಅದು ಯಥೇಚ್ಛವಾಗಿ ಹುಲ್ಲು ಸಿಗ್ತಾ ಇದೆ. ಸೊ ಈಗ ಮತ್ತೆ ನನಗೆ ಇನ್ನೂ ಒಂದ್ ಸ್ವಲ್ಪ ಜಾಗ ಬೇಕು, ಮತ್ತೆ ಹುಲ್ಲಿನ ಬೀಜ ಹುಲ್ಲನ್ನ ಬೆಳೆಸ್ಕೋಕೆ ಕೆಲಸ ಮಾಡ್ಕೊಳ್ತೀನಿ. ಆಮೇಲೆ ಇದು ಎಲ್ಲೋ ಒಂದ್ ಕಡೆ ಕಡಿಮೆ ಅಂತ ಅನಿಸಿದಾಗ ಈಗ ಮಾರುಕಟ್ಟೆಯಲ್ಲಿ ಸೈಲೇಜ್ ಅಂತ ಸಿಗ್ತಾ ಇದೆ, ರೆಡಿಮೇಡ್ ಸೈಲೇಜ್ ಸಿಗುತ್ತೆ. ಅದು ಒಂದು 5-5 ton ನಾನು ಯಾವಾಗ್ಲೂ ಸ್ಟಾಕ್ ಇಟ್ಕೊಂಡಿರ್ತೇನೆ. ನೀವು ಮಾಡ್ಕೊಳ್ಬಹುದಲ್ಲ ಸೈಲೇಜ್? ಅದು ಮಾಡ್ಕೊಳ್ಳಿಕ್ಕೆ ಮಾಡ್ಕೋಬಹುದು, ಅದಕ್ಕೆ ಗೋಡೌನ್ ಮಿಷನ್ ಅದು ಇದೆಲ್ಲ ತುಂಬಾ ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬಹುದು. ಈಗೆಲ್ಲ ಸಾಕಷ್ಟು ನೀವು ಹಸು ಸಾಕಾಣಿಕೆ ಮಾಡಿದ್ರಲ್ಲ, ಈಗೆಲ್ಲದ ನಿಭಾಯಿಸ್ಕೊಂಡು ಹೋಗಬೇಕಂತಂದ್ರೆ ಮನೆಯಲ್ಲಿ ನಿಮಗೆ ಸಹಕಾರ ಬೇಕಾಗುತ್ತೆ, ಮನೆಯವರ ಸಹಕಾರ. ನನ್ನ ಪತ್ನಿ ಮನೆಯಲ್ಲಿ ಯಾರ್ಯಾರು ನಿಮಗೆ ಸಹಕಾರ ಕೊಡ್ತಾರೆ? ನಾನು, ನನ್ನ ಹೆಂಡತಿ, 2 ಮಕ್ಕಳು. ನನ್ನ ಮಗ ಬಾಗಲಕೋಟೆಯಲ್ಲಿ MBBS ಮುಗಿಸ್ಕೊಂಡು ಹುಬ್ಳಿನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಸೊ ಮಗಳು ಜೀವಿಕಾ ಅಂತ ಹೇಳಿ ಅವಳು ಉಜಿರೆನಲ್ಲಿ ನ್ಯಾಚುರೋಪತಿ ಅಂಡ್ ಯೋಗಾ ಸೈನ್ಸ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ನಾನು ಮನೆಯಲ್ಲಿರೋ ನಾನು ನನ್ನ ವೈಫ್ ಉಮಾ ಅಂತ ಹೇಳಿ 2 ಇದ್ದೇವೆ. ಹಸುಗಳ ಕೆಲಸ ಮಾಡ್ಲಿಕ್ಕೆ ಉತ್ತರ ಪ್ರದೇಶದ ಒಬ್ರು ಕೆಲಸದವ್ರು ಇದಾರೆ. ತುಂಬಾ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ, ತುಂಬಾ ಜವಾಬ್ದಾರಿ ಇದೆ. ಮೇಲುಸ್ತುವಾರಿ ಎಲ್ಲ ನಮ್ಮ ಮನೆಯವರು ನೋಡ್ಕೊಂಡು ಹೋಗ್ತಾರೆ. ಈಗ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಸಹ ಸಿಕ್ಕಿದ್ದಾವೆ ಅನ್ನುವಂಥದ್ದು ನಮಗೆ ಗೊತ್ತಾಯ್ತು. ಯಾವ ರೀತಿಯಾದಂತಹ ಪ್ರಶಸ್ತಿಗಳು ನಿಮಗೆ ಸಿಕ್ಕಿದ್ದಾವೆ? ನನಗೆ ಪ್ರಥಮದಲ್ಲಿ ತಾಲೂಕಿನ ಸಮಗ್ರ ಕೃಷಿ ಅಂತ ಹೇಳಿ ತಾಲೂಕು ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ. ಕಳೆದ ವರ್ಷ ಶಿವಮೊಗ್ಗದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದವರು, ಹೀಗೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಕತ್ಲಗೆರೆಯ ವಿಸ್ತರಣಾಧಿಕಾರಿಗಳು, ಪಶು ಇಲಾಖೆಯವರು, ಕೃಷಿ ಇಲಾಖೆಯವರು, ತೋಟಗಾರಿಕಾ ಇಲಾಖೆಯವರು, ಹೀಗೆ ಒಂದು ಸಮೀಕ್ಷೆಯನ್ನು ನಡೆಸಿಬಿಟ್ಟು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಯಾರು ಅತ್ಯುತ್ತಮವಾಗಿ ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಯಾರು ಮಾಡಿದ್ದಾರೆ ಅಂತಂದು ಅವ್ರು ಗುರುತಿಸಿಬಿಟ್ಟು ನಮ್ಮ ಮನೆಗೆ ಬಂದು ಪ್ರತಿಯೊಂದು ಎಲ್ಲ ಡಾಟಾವನ್ನು ಕಲೆಕ್ಟ್ ಮಾಡಿ ಎಷ್ಟು ಹಾಲಾಗ್ತಿದ್ದೀರಾ ಏನು ಅಂತ ಹೇಳಿ ನೋಡ್ಬಿಟ್ಟು ಕಳೆದ ವರ್ಷ ಶಿವಪ್ಪ ನಾಯಕ ವಿಶ್ವವಿದ್ಯಾಲಯದಿಂದ ಶ್ರೀಮತಿ ನಮ್ಮ ಮನೆಯವರಿಗೆ ಪ್ರಶಸ್ತಿಯನ್ನು ಲಭಿಸಿಕೊಟ್ಟಿದ್ದಾರೆ. ಅಂದ್ರೆ ಈ ತರ ಮೇಲಿಂದ ಮೇಲೆ ನಿಮಗೆ ಪ್ರಶಸ್ತಿಗಳು ಸಿಕ್ಕಾಗ ಇನ್ನು ಉತ್ಸಾಹ ಬಂತ ನಿಮ್ಮ ಒಂದು ಕೃಷಿಯನ್ನ ಇನ್ನು ಅಭಿವೃದ್ಧಿ ಮಾಡಬೇಕು ಅಂತ? ಹೌದು, ಬಂದಿದೆ. ನಿಜಕ್ಕೂ ಸತ್ಯ, ನಮಗೆ ಒಂದು ಇಲಾಖೆಯವರು ಒಂದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಒಂದು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಹೆಮ್ಮೆ ಅನ್ನೋದಕ್ಕಿಂತನೂ ನನಗೆ ಜವಾಬ್ದಾರಿ ಹೆಚ್ಚಾಗಿದೆ. ನಾನಿನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ನಮಗೆ ಬರ್ತದೆ, ಇನ್ನು ಹೆಚ್ಚಾಗಿ ಮಾಡಬೇಕು ಅಂತ ನಾವು ಕೂಡ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಎಲ್ಲೋ ಒಂದ್ ಕಡೆ ಪ್ರಶಸ್ತಿ ಕೊಟ್ಟರು ನಾನು ಉತ್ತಮವಾದ ರೈತ ಬಿಡು ಅಂತ ಹೇಳಿ ನೀವು ಸುಮ್ನೆ ಕೂರ್ಲಿಲ್ಲ. ನಾನು ಹೇಳ್ಬೇಕಂದ್ರೆ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಅಂತ. ಈಗ ಹಾಲಿನಿಂದಲೂ ಸಾಕಷ್ಟು ನಿಮಗೆ ಆದಾಯ ಬರುತ್ತಲ್ವಾ? ಬರುತ್ತೆ ಬರುತ್ತೆ. ಈಗ ವರ್ಷದಲ್ಲಿ ನೀವು ಎಷ್ಟು ಆದಾಯ ಕಾಣ್ತೀರಾ ಈಗ ಅಡಿಕೆಯಲ್ಲಿ, ಹಾಲಿನಲ್ಲಿ ಎಲ್ಲ? ಇಲ್ಲ, ನನ್ನ ಈಗ ನನ್ಗೇನಾಗುತ್ತೆ ಅಂದ್ರೆ ಒಂದು 10 ಒಂದು ಸೈಕಲ್ ನಮ್ದು ಹಾಲಿಂದು ಪೇಮೆಂಟ್ ಏನಾಗ್ತದಲ್ಲ, 10 ಒಂದು ಪೇಮೆಂಟ್ 70,000 rupees 10 ನನಗೆ ಆದಾಯ ಬರ್ತದೆ. ಅಲ್ಲಿಗೆ ತಿಂಗಳಿಗೆ ಸಾಮಾನ್ಯವಾಗಿ ಒಂದು 1.80 to 2 lakh ರೂಪಾಯಿ ಒಂದು ತಿಂಗಳಿಗೆ ಹಾಲಿನಿಂದ ನನಗೆ ಬರ್ತಕ್ಕಂಥದ್ದು. ಖರ್ಚು ಇರುತ್ತೆ ನಿಮಗೆ? ಖರ್ಚಿದೆ, ಅದಕ್ಕೆ ಹಸುಗಳಿಗೆ ಬೇಕಾದಂತ ಫೀಡ್ಸ್ ಅದೆಲ್ಲದೂ ಖರ್ಚಿದೆ. ಲೇಬರ್ದು ಫೀಡ್ಸು ಎಲ್ಲ ಖರ್ಚಾಗುತ್ತೆ. ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ಈ ಹಸುಗಳನ್ನ ನಾವು ಕಟ್ಟಿಕೊಂಡು ಮಾಡ್ತಿರ್ತಕ್ಕಂತ ಕೆಲಸಕ್ಕೆ ನಮಗೆ ಆರೋಗ್ಯ ಚೆನ್ನಾಗಿದೆ. ಬೆಳಗ್ಗೆ ಬೇಗ ಹೇಳ್ತೇವೆ. ಆಮೇಲೆ ಹಸುಗಳ ಜೊತೆ ಒಡನಾಟ, ಪ್ರೀತಿಯ ಬಾಂಧವ್ಯ, ನಮ್ಗೆಲ್ಲೋ ನೀವು ಎಲ್ಲಿ ಹೋದ್ರೂ ಆ ಪ್ರೀತಿ ಸಂತೋಷ ಸಿಕ್ಕಲ್ಲ. ನಾವು ಹಸುಗಳ ಜೊತೆಗೆ ಆ ಕರುಗಳ ಜೊತೆ ಇದ್ದಾಗ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಾಗ್ತದೆ. ಆಮೇಲೆ ನಮ್ಗೆ ಅದು ಪ್ರಾಫಿಟ್ ಇವಾಗ ಕಡಿಮೆ ಆಗ್ಬೋದು, ಇನ್ನು 1-2 ನಾನು ಇದೇ ರೀತಿ ಮಾಡ್ರೆ ನಾನು 100 ಹಸುಗಳಿಗೆ ರೀಚ್ ಆಗ್ತೇನೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಅಂದ್ರೆ ನಿಮಗೆ ಸಾಕಷ್ಟು ಈ ಕೊಟ್ಟಿಗೆ ಗೊಬ್ಬರ ಅನ್ನುವಂಥದ್ದು ಸಿಗುತ್ತೆ, ಗಂಜಲು ಸಿಗುತ್ತೆ ನಿಮ್ಮ ಅಡಿಕೆ ತೋಟಕ್ಕಲ್ವಾ? ಹೌದು. ಈಗ ಗಂಜಲೆಲ್ಲ ನೀವು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರ, ಎಲ್ಲೆಲ್ಲಿ ಕೊಡ್ತೀರ ಮಾರಾಟ? ಅಂದ್ರೆ ಗಂಜಲ ಎಲ್ಲ ಬಂದು ಸ್ಟೋರೇಜ್ ಆಗ್ಲಿಕ್ಕೆ 25,000 liters ಒಂದು ಟ್ಯಾಂಕ್ ಕಟ್ಸ್ಕೊಂಡಿದ್ದೇನೆ, ಅಲ್ಲಿ ಬಂದು ಸ್ಟೋರೇಜ್ ಆಗ್ತದೆ. ಆಮೇಲೆ ಸ್ಟೋರೇಜ್ ಆದ್ಮೇಲೆ ಅದಕ್ಕೆ 1:10 ಪ್ರಮಾಣದಲ್ಲಿ ನೀರು ಮಿಶ್ರಣ ಆಗ್ಬೇಕು. ಅದಕ್ಕೆ ಹೆಚ್ಚು ಕಡಿಮೆ 1% to 2% ಹೆಚ್ಚಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು, ಅಷ್ಟೇ ಪ್ರಮಾಣದಲ್ಲಿ ನೀರು ಕೂಡ ಅದಕ್ಕೆ ಹೋಗ್ತದೆ.

ರಾಜ್ಯದಾದ್ಯಂತ ನೈಋತ್ಯ ಮಾನ್ಸೂನ್ ದುರ್ಬಲವಾಗಿತ್ತು. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಒಂದು ಅಥವಾ ಎರಡು ಸ್ಥಳದಲ್ಲಿ ಮಳೆಯಾಗಿದ್ದು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಒಣಹವೆ ಇರುತ್ತದೆ. ದಿನಾಂಕ 8/10/2025 ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ಗುಡುಗು ಸಹಿತ ಅಥವಾ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಕೆ ಯುವರಾಜ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ ಕೇಳೋಣ. ಬೊಂಬೆ ಕೇಳಿ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ